ಹೃದಯವ ಏನೋ ಒಂದು ಸೆಳೆದಿದೆ ದೂರ ನಿಂದು, ಈ ಬಗೆ ಹೊಸ ಸುಖವ ಮನಸ್ಸು ಬಯಸಿದೆ. ಕಡಲಲೆ ಹಾಗೆ ಬಂದು ಕಲಕಿದೆ ನನ್ನ ಇಂದು, ಮರಳದೆ ಮನಸ್ಸೆಲ್ಲ ಹಾರಿ ಹೋಗಿದೆ. ಇರುವುದು ಒಂದು ಮನ, ನನ್ನ ಬಳಿ ಇದ್ದ ಮನ, ನನ್ನ ಬಿಟ್ಟು ಬಲವಿಲ್ಲದೆ ಜಾರಿ ಹೋಗಿದೆ. ಇದೊಂದು ಸವಿ ಕನಸು, ಕಾಣಲು ಬಲು ಸೊಗಸು, ಕನಸಲಿ ಕನಸಾಗಿ ನನ್ನ ಕೆಣಕಿದೆ. ನನಗೇನು ಬೇಕು ಎಂದು ಒಂದು ಮಾತು ಕೇಳು ಬಂದು, ಇನ್ನು ನಾನು ನೀನು ಒಂದು ಎಂದು ಹೇಳೋ ದಿವಸ ಎಂದು. ನನಗೇನು ಬೇಕು ಎಂದು ಒಂದು ಮಾತು ಕೇಳು ಬಂದು, ಇನ್ನು ನಾನು ನೀನು ಒಂದು ಎಂದು ಹೇಳೋ ದಿವಸ ಎಂದು. ನನಗೇನು ಬೇಕು ಎಂದು